ಯೇನ ರೂಪಂ ರಸಂ ಗಂಧಂ ಶಬ್ದಾಂ ಸ್ಪರ್ಶಾಂ ಚ ಮೈಥುನಾಂ ಏತೇನೈವ ವಿಜಾನಾತಿ ಕಿಮತ್ರ ಪರಿಶಿಷ್ಯತೆ ಏತದ್ವೈತತ್. ಈಶನಾತ್ರಯ ತ್ಯಾಗ ಎರಡು ರೀತಿಯಲ್ಲಿ ವ್ಯಾಖ್ಯಾನಿಸಬಹುದಾರ್ಥ. ಒಂದು, ಜ್ಞಾನಕ್ಕೆ ಸಾಧನ ಅನ್ನುವ ದೃಷ್ಟಿಯಿಂದ ಇವೆಲ್ಲವನ್ನು ಬಿಟ್ಟುಕೊಟ್ಟು, ಅರ್ಥಾತ್ ಈಶನಾತ್ರಯಗಳನ್ನು ಬಿಟ್ಟುಕೊಟ್ಟು ಸಾಧನೆಯಲ್ಲಿ ತೊಡಗುವುದಾಗಿದೆ. ಇದು ಸಾಧನ ದೃಷ್ಟಿಯ ತ್ಯಾಗ. ಇನ್ನೊಂದು, ಆತ್ಮಪ್ರಾಪ್ತಿಯಲ್ಲಿ ಸಹಜವಾಗಿಯೇ ಈಶನಾತ್ರಯಗಳು ತ್ಯಾಗವಾಗುತ್ತವೆ. ಒಂದರಲ್ಲಿ ಬಿಡುವ ಪ್ರಯತ್ನ ಇದೆ, ಅದು ಸಾಧನ ಅನ್ಸ್ಕೊಳ್ತದೆ. ಒಂದರಲ್ಲಿ ಆತ್ಮತೃಪ್ತಿ ಇದೆ, ಸಹಜವಾಗಿ ಬಿಟ್ಟು ಹೋಗುತ್ತೆ. ಪುತ್ರ ವಿತ್ತ ಲೋಕ ಈಶನಾಭ್ಯ ವಿತ್ಯುಷ್ಠಂತಿ ಏವ ಇತಿ ಅಭಿಪ್ರಾಯ. ಅವರವುಗಳನ್ನು ಬಿಟ್ಟು ಹೋಗಿರ್ತಾರೆ. ಆತ್ಮತೃಪ್ತರು ಇವುಗಳನ್ನು ಬಿಟ್ಟಂತೆಯೇ, ಸಾಧಕರು ಬಿಡುವ ಪ್ರಯತ್ನವನ್ನು ಮಾಡಿ ಸಾಧನೆಯಲ್ಲಿ ತೊಡಗಿರುತ್ತಾರೆ. ಭಾಷ್ಯ, ಯದ್ ವಿಜ್ಞಾನಾತ್ ಕಿಂಚಿತ್ ಅನ್ಯತ್ ಪ್ರಾರ್ಥಯಂತಿ ನ ಕಿಂಚಿತ್ ಅನ್ಯತ್ ಪ್ರಾರ್ಥಯಂತಿ. ನ ಅದ ನೋಡ್ರಿ, ಯದ್ ವಿಜ್ಞಾನಾತ್ ನ ಬ್ರಾಹ್ಮಣಾಃ ಕಥಂ ತತ್ ಅಧಿಗಮ ಇತಿ. ಬ್ರಹ್ಮ ಜಿಜ್ಞಾಸುಗಳು ಬ್ರಾಹ್ಮಣಾ ಅನ್ನೋ ಶಬ್ದಕ್ಕರ್ಥ, ಬ್ರಹ್ಮ ಜಿಜ್ಞಾಸುಗಳು ಯದ್ವಿಜ್ಞಾನಾತ್ ಕಿಂಚಿತ್ ಅನ್ಯತ್ ನ ಪ್ರಾರ್ಥೆಯಂತೆ. ಯಾವುದನ್ನು ತಿಳಿಯುವುದರಿಂದ ಬೇರೆ ಇನ್ನೊಂದು ಏನನ್ನು ಬಯಸುವುದಿಲ್ಲವೋ, ಅಂತಹ ಆ ತತ್ವವನ್ನು ಕಥಂ ತತ್ ಅಧಿಗಮ ಇತಿ, ತತ್ ಆ ತತ್ವವನ್ನು ಕಥಂ ಅಧಿಗಮ ಇತಿ, ಅದನ್ನು ತಿಳಿಯುವುದು ಹೇಗೆ, ಯಾವುದನ್ನು ತಿಳಿಯುವುದರಿಂದ ಬ್ರಾಹ್ಮಣರು ಇನ್ನೊಂದು ಏನನ್ನು ಬಯಸುವುದಿಲ್ಲವೋ, ಬ್ರಹ್ಮ ಜಿಜ್ಞಾಸಿಗಳು ಏನನ್ನು ಬಯಸುವುದಿಲ್ಲವೋ, ಬ್ರಹ್ಮಜ್ಞಾನಿಗಳು ಏನನ್ನು ಬಯಸುವುದಿಲ್ಲವೋ, ಅಂತಹ ಆ ತತ್ವವನ್ನು ತಿಳಿಯುವ ಬಗೆಯಾದರೂ ಹೇಗೆ, ಹೇಗೆ ತಿಳಿದುಕೊಳ್ಳುವುದು, ಉಚ್ಯತೆ ಅದನ್ನು ಇಲ್ಲಿ ಹೇಳ್ತಾರೆ. ಏನ ಯಾವ ಮೂಲದಿಂದ ರೂಪಂ ರಸಂ ಗಂಧಂ ಶಬ್ದಾಂ ಸ್ಪರ್ಶಾಗುಂಶ್ಚ ಮೈಥುನ ಇವೆಲ್ಲವೂ ಕೂಡ ವಿಜಾನಾತಿ ಅರಿಯಲ್ಪಡುತ್ತವೆಯೋ, ಅದೇ ಬ್ರಹ್ಮ, ಆ ಬ್ರಹ್ಮನೇ ನಾನು ಅಂತ ಯಾರಿಗೆ ಸ್ಪಷ್ಟವಾಗಿದೆಯೋ, ಕಿಮತ್ರ ಪರಿಶಿಷ್ಯತೆ ಹೇಗೆ ತಾನೇ ಅವರು ಇನ್ನೇನಾದರೂ ತಿಳಿಬೇಕು ಅನ್ನೋದು ಹೇಗೆ ಉಳಿದೀತು ಅವರಿಗೆ. ಅಂತಹ ಮೂಲ ತತ್ವವನ್ನು ತಿಳಿದವರಿಗೆ ಇನ್ನೇನಾದರೂ ತಿಳಿಯಬೇಕು ಅಂತ ಹೇಗೆ ಉಳಿದೀತು, ಕಿಮತ್ರ ಪರಿಶಿಷ್ಯತೆ ಏನು ತಾನೇ ಉಳಿದೀತು? ಅರ್ಥಾತ್ ಈ ತದ್ವೈತತ್, ಆ ಬ್ರಹ್ಮನೇ ನಾನು ಅನ್ನುವುದೇ ಸ್ಪಷ್ಟತೆ. ಯಾವ ಮೂಲದಿಂದ ರೂಪಂ, ರೂಪಗಳು ಅರಿಯಲ್ಪಡುತ್ತವೆ, ಶಬ್ದಗಳು ಅರಿಯಲ್ಪಡುತ್ತವೆ, ರಸಗಂಧ ಸ್ಪರ್ಶಗಳು ಅರಿಯಲ್ಪಡುತ್ತವೆ, ಚಟುವಟಿಕೆಗಳು ಅರಿಯಲ್ಪಡುತ್ತವೆ, ಇವೆಲ್ಲವೂ ಕೂಡ ಏತೇನೈವ ವಿಜಾನಾತ್, ಏನ ರೂಪಂ ಏತೇನೈವ ವಿಜಾನಾತ್ ಕಿಮತ್ತು. ಇಂತಹ ಈ ಜ್ಞಾನವನ್ನು ಹೊಂದಿದ ನಂತರ ಮತ್ತಿಲ್ಲಿ ತಿಳಿದಕ್ಕೆ ಇನ್ನೊಂದೇನಿದೆ? ಕಿಮತ್ರ ಪರಿಶಿಷ್ಯತೆ, ಅರ್ಥ ಆಗಲ್ಲ. ಹೋಟೆಲ್ಗೆ ತಿಂಡಿ ತಿನ್ನಲಿಕ್ಕೆ ಹೋದ್ನದು ಏನಿದೆ ಅಂತ ಕೇಳ, ವಡ ಇದೆ ಅಂತ. ವಡ ಇದೆ ಅಂತ ಹೇಳಿದಾಗ ಹೊಟ್ಟೆ ತುಂಬುವಂಥದ್ದು ಏನಿದೆ ಅಂತ. ಇಡ್ಲಿ, ವಡ, ದೋಸ, ಹೊಟ್ಟೆ ತುಂಬುವಂಥದ್ದು. ವಡ ಕೊಡು, ಒಂದು ವಡ ಬಂತು ಹೊಟ್ಟೆ ತುಂಬಲಿಲ್ಲ, ಎರಡು ವಡ ಬಂತು ಹೊಟ್ಟೆ ತುಂಬಲಿಲ್ಲ, ಒಂಬತ್ತು ವಡ ತಿಂದ ಹೊಟ್ಟೆ ತುಂಬಲಿಲ್ಲ, ಹತ್ತನೇ ವಡ ತಿಂದ ವಾ ಹೊಟ್ಟೆ ತುಂಬಿತ್ತು. ಅಲ್ಲ ಕೌಂಟರ್ ಹತ್ರ ಬಂದ ನೋಡ್ದ, ವಡ ಅಲ್ಲಿ ಬರ್ದಿದ್ದು ₹10, ₹10 ಕೊಟ್ಟ. ಎಷ್ಟು ಕೊಡಬೇಕಾಗಿತ್ತವ? ಎಷ್ಟು ಕೊಟ್ಟ? ₹10 ಕೊಟ್ಟ. ಏ ಇಡೀರ ಅವನಿಗೆ ಏನಿದೆ ಏನಂತ, ಹತ್ತನೇ ವಡ ತಿಂದಾಗ ನನ್ನ ಹೊಟ್ಟೆ ತುಂಬಿತು. ಹತ್ತನೇ ವಡ ತಿಂದಾಗ ನನ್ನ ಹೊಟ್ಟೆ ತುಂಬಿತು, ಆದ್ದರಿಂದ ನಾನು ಹಣ ಯಾವುದಕ್ಕೆ ಕೊಡಬೇಕು? ಬ್ರಹ್ಮವಿದ್ಯೆ ಅಂದ್ರೆ ಹತ್ತನೇ ವಡ ಇದ್ದಾನೆ. ಕಿಮತ್ರ ಪರಿಶಿಷ್ಯತೆ, ಇನ್ನೊಂದು ತಿಳ್ಕೊಳಕ್ಕೆ ಏನು ಉಳಿತದೆ? ಅದೆಲ್ಲ ಕಂಪ್ಲೀಟ್ ವಿದ್ಯೆ, ಪೂರ್ಣ ವಿದ್ಯೆ, ಸಮುದ್ರ ಇದ್ದಂತೆ. ಏನು ಕಡಿಮೆ ಆಗೋದಿಲ್ಲ, ಏನು ಹೆಚ್ಚಿಗೆ ಆಗೋದಿಲ್ಲ, ಯಾವತ್ತಿಗೂ ಕೂಡ ಪೂರ್ಣತ್ವದಿಂದಿರುತ್ತದೆ. ಅದನ್ನು ತಿಳಿದ ನಂತರ ಇನ್ನೊಂದು ತಿಳಿಯಬೇಕು ಅನ್ನೋದು ಬಾಕಿ, ಹೇಗೆ ತಾನೇ ಉಳಿದೀತು? ಸ್ತುತಿ ಏತದ್ ವೈತತ್, ನೋಡಪ್ಪ ಅದೇ ಈ ಬ್ರಹ್ಮ. ಸ್ತುತಿ ಏತದ್ ವೈತತ್, ಅದನ್ನೇ ಬ್ರಹ್ಮ ಅಂತ ಕರೆಯಲಾಗ್ತದೆ. 115 ವರ್ಷ ಏನ ವಿಜ್ಞಾನ ಸ್ವಭಾವೇನ, ಯಾಕೇನಾಯ್ತು ನಮ್ದಾಯ್ತಲ್ಲ, ಏನ ವಿಜ್ಞಾನ ಸ್ವಭಾವೇನ ಆತ್ಮನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಂಶ್ಚ ಮೈಥುನಾನ್ ಮೈಥುನ ನಿಮಿತ್ತಾನ್ ಸುಖ ಪ್ರತ್ಯಯಾನ್ ವಿಜಾನಾತಿ ವಿಸ್ಪಷ್ಟಂ ಜಾನಾತಿ ಸರ್ವಃ ಲೋಕಃ. ಯಾವ ಅರಿವಿನ ಸ್ವರೂಪದಿಂದ ಅರಿವಿನ ಮೂಲದಿಂದ ಯಾವುದನ್ನು ಆತ್ಮ ಎಂದು ಸಂಬೋಧಿಸಲಾಗಿದೆಯೋ ಆ ಅರಿವಿನ ಸ್ವರೂಪವೇ ಆದ ಆತ್ಮನ, ಆತ್ಮನಿಂದ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಂಚ ಮೈಥುನ. ಮೈಥುನ ಅಂದ್ರೆ ಸಂಬಂಧ, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಲ್ಲಿ ಸಂಬಂಧ. ಆ ಸಂಬಂಧದಿಂದಾಗಿ ಸುಖ ಪ್ರತ್ಯಯ, ಸುಖದ ಅನಿಸಿಕೆ. ವಿಜಾನಾತಿ ಸರ್ವಃ ಲೋಕಃ ವಿಸ್ಪಷ್ಟಂ ಜಾನಾತಿ, ಸಮಸ್ತ ಲೋಕವು ಕೂಡ ಸುಖದ ಕ್ಷಣಗಳನ್ನು ಏನು ಅನುಭವಿಸಿದೆಯೋ ಅದು ಯಾವತ್ತಿಗೂ ಹೇಗಿರ್ತದೆ, ವಿಷಯಗಳ ಸಂಬಂಧದಿಂದ ಇರುತ್ತದೆ. ನಾವು ನಿನ್ನೆ ಅಭ್ಯಾಸ ಮಾಡಿದ್ವಿ ಶುದ್ಧ ಅಂತಃಕರಣ, ಶಾಂತ ಅಂತಃಕರಣ, ಅಲ್ಲಿ ಸುಖದ ಅನುಭವ. ಶಾಂತ ಅಂತಃಕರಣ ಏನೋ ಇದೆ, ಆದರೆ ವಿಷಯಗಳ ಸಂಬಂಧವೇ ಬರದೆ ಹೋದ್ರೆ ಆ ಕ್ಷಣಿಕವಾದ ಸುಖ ನಮಗೆ ಗೊತ್ತಾಗ್ತದೆ. ಆ ಕ್ಷಣಿಕವಾದ ಸುಖ ನಮಗೆ ಗೊತ್ತಾಗಬೇಕು ಅಂತಂದ್ರೆ ವಿಷಯಗಳ ಸಂಬಂಧ ಬರಬೇಕು. ವಿಷಯಗಳ ಸಂಬಂಧ ಬರಬೇಕು ಅಂತಂದ್ರೆ ಇಂದ್ರಿಯಗಳಲ್ಲಿ ನಾನು ಎನ್ನುವ ಅಭಿಮಾನ ಇದೆ. ಲೋಕ ಪ್ರಸಿದ್ಧವಾಗಿದೆ, ಇದು ನಮ್ಮೆಲ್ಲರ ಜೀವನದ ಒಂದು ಭಾಗವಾಗಿ ಪ್ರಸಿದ್ಧವಾಗಿದೆ. ಸರ್ವ ಲೋಕ ಜಾನಾತಿ, ವಿಜಾನಾತಿ ಅಂದ್ರೆ ವಿಸ್ಪಷ್ಟಂ ಜಾನಾತಿ. ವಿ ಉಪಸರ್ಗ ಇನ್ನೊಂದು ಅರ್ಥ ಕೊಡಿಸ್ತದೆ, ವಿಗತ ಜಾನಾತಿ. ವಿಗತ ಅಂದ್ರೆ ಬಿಟ್ಟುಕೊಟ್ಟು, ವಿಸ್ಪಷ್ಟ ಅಂದ್ರೆ ಚೆನ್ನಾಗಿ ಇನ್ನೂ ಸ್ಪಷ್ಟವಾಗಿ ಇನ್ನೂ ಸ್ಪಷ್ಟವಾಗಿ. ಸರ್ವ ಲೋಕ ಜಾನಾತಿ ನನೋ ನೈವಂ ಪ್ರಸಿದ್ಧಿ ಲೋಕಸ್ಯ ಆತ್ಮನ ದೇಹಾದಿ ವಿಲಕ್ಷಣೇನ ಅಹಂ ವಿಜಾನಾಮೀತಿ. ಲೋಕದಲ್ಲಿ ಇಂದ್ರಿಯಗಳ ಜೊತೆ ಕೂಡಿಕೊಂಡು ವಿಷಯಗಳ ಸಂಬಂಧ ಬಂದಾಗ ನಾನು ಸುಖಿಸ್ತಾ ಇದ್ದೇನೆ, ನಾ ಸಂತೋಷಿಸ್ತಾ ಇದ್ದೇನೆ ಅನ್ನುವುದು ಸಹಜವಾದ ಪ್ರಕ್ರಿಯೆಯೇ ವಿನಃ ಏವಂ ನ ಪ್ರಸಿದ್ಧಿ ಲೋಕಸ್ಯ, ಇದು ಪ್ರಸಿದ್ಧವಿಲ್ಲ. ಏನು ದೇಹಾದಿ ವಿಲಕ್ಷಣೇನ ಆತ್ಮ ಅಹಂ ವಿಜಾನಾಮಿ. ದೇಹಾದಿ ವಿಲಕ್ಷಣೇನ, ದೇಹವನ್ನು ಬಿಟ್ಟುಕೊಟ್ಟು ನಾನು ಜಾನಾಮಿ, ನಾನು ತಿಳಿಯುತ್ತೇನೆ ಅಂತ ಯಾರು ಅಂದ್ಕೊಳ್ಳೋದಿಲ್ಲ. ಎಲ್ಲರೂ ಆನಂದಿಸುವಾಗ ಏನಂತಾರೆ, ಈ ದೇಹವೇ ನಾನು ಅಂದ್ಕೊಂಡೆ ಆನಂದಿಸ್ತಾರೆ, ಇಂದ್ರಿಯವೇ ನಾನು ಅಂದ್ಕೊಂಡೆ ಆನಂದಿಸ್ತಾರೆ. ನೀವೇನು ಹೇಳ್ತಾ ಇದ್ದೀರಿ, ಆತ್ಮನಿಂದ ಅರಿಯಲ್ಪಡುತ್ತವೆ ಅನ್ನೋದು. ಎಲ್ಲಿ ಆತ್ಮ ತರ್ತೀರಿ, ಈ ದೇಹವೇ ನಾನು ತಾನೆ, ಈ ಇಂದ್ರಿಯವೇ ನಾನು ತಾನೆ, ಇದರಿಂದಾಗಿ ನಾನು ಆನಂದಿಸ್ತೇನೆ. ಲೋಕದಲ್ಲಿ ಯಾರಿಗಾದರೂ ಹೋಗಿ ಕೇಳಿ, ಅವ್ರು ಇಷ್ಟೇ ಉತ್ತರ ಕೊಡೋದು, ಇಲ್ಲ ಇಲ್ಲ ಇಂದ್ರಿಯಗಳು ವಿಷಯಗಳ ಸಂಬಂಧ ಬರ್ತಾವೆ, ನಾನೇನು ಮಾಡ್ತಾ ಇಲ್ಲ, ಆದರೂ ಕೂಡ ಇಂದ್ರಿಯಗಳಿಂದ ಸಂಬಂಧ ಬಂದಾಗ ಆನಂದವಾಗ್ತದೆ. ಆನಂದ ಯಾರಿಗಾಗ್ತದೆ? ಆ ನಾನು ವಿಲಕ್ಷಣವು ಅದನ್ನು ಬಿಟ್ಕೊಟ್ಟು ಬೇರೆ ಇದೆಯೋ, ಶರೀರ ಇಂದ್ರಿಯಗಳನ್ನು ಬಿಟ್ಕೊಟ್ಟು ಬೇರೆ ಇದೆಯೋ, ಅಥವಾ ಇಂದ್ರಿಯಗಳೇ ತಾನಾಗಿದೆಯೋ? ಇಂದ್ರಿಯಗಳೇ ತಾನಾಗಿದೆ, ಇದು ಸಹಜವಾದ ಜನರ ಹೇಳಿಕೆ. ಜಿಜ್ಞಾಸ ಮಾಡಿದರೂ ಮಾತ್ರ ಗೊತ್ತಿದೆ, ಚಿಂತನೆ ಮಾಡಿದರೂ ಮಾತ್ರ ಗೊತ್ತಿದೆ, ಶಾಸ್ತ್ರ ಪ್ರಮಾಣವನ್ನು ಒಪ್ಪಿಕೊಂಡರು ಮಾತ್ರ ಗೊತ್ತಿದೆ. ಏನು ಗೊತ್ತಿದೆ, ಇವನು ಬಿಟ್ಕೊಟ್ಟು ನಾನು ಬೇರೆ ಇದ್ದೇನೆ ಅನ್ನೋದು ಗೊತ್ತಿದೆ. ಆತ್ಮನ ದೇಹಾದಿ ವಿಲಕ್ಷಣೇನ ಅಹಂ ವಿಜಾನಾಮಿ ಇತಿ ಅದನ್ನು ವಿವರಿಸ್ತಾರೆ. ದೇಹಾದಿ ಸಂಘಾತ ಅಹಂ ವಿಜಾನಾಮಿ ಇತಿ ತು ಸರ್ವಲೋಕ ಅವಗಚ್ಚತಿ. ನಾನ್ಯಾರು? ದೇಹಾದಿ ಸಂಘಾತನು. ದೇಹಾದಿ ಸಂಘಾತನು ಅಂದ್ರೆ ಏನರ್ಥ? ದೇಹ ಆದಿ, ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ. ಸಂಘಾತ ಇವುಗಳಲ್ಲಿ ಕೂಡಿಕೊಂಡವನು ನಾನು, ಇವೆಲ್ಲವುಗಳ ಜೊತೆಗೂಡಿಕೊಂಡೇ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಹೋಗ್ತಾ ಇದ್ದೇನೆ. ಇದು ಸರ್ವ ಲೋಕ ಅವಗಚ್ಚತಿ, ಇದನ್ನ ಸಮಸ್ತ ಲೋಕವು ತಿಳಿದಿದೆ. ಬಿಟ್ಟು ಬೇರೆ ಇದ್ದೀನಿ ಅಂತ ಯಾರೂ ತಿಳಿದಿಲ್ಲ. ಎಲ್ಲರೂ ತಿಳಿದಿದ್ದೇನು, ಜೊತೆಗೂಡಿಕೊಂಡೇ ನಾನಿದ್ದೀನಿ. ನಾನಂದ್ರೆ ಶರೀರ, ನಾನಂದ್ರೆ ಕಣ್ಣು ಕಿವಿ ಮೂಗು ನಾಲ್ಗೆ, ನಾನಂದ್ರೆ ಎಲ್ಲ ಪ್ರವೃತ್ತಿಗಳು ಮನಸ್ಸು ಬುದ್ಧಿ. ಅವು ನಾನು, ನಾನು ಅವು ನಾನು. ಭಗವತ್ಪಾದರು ಹೇಳ್ತಾರೆ, ಉಪನಿಷತ್ತು ಹೇಳ್ತದೆ, ನ ತೂ ಏವಂ, ನೀನು ಅಂದುಕೊಂಡಂತೆ ಇಲ್ಲ, ನೀನು ಅಂದ್ಕೊಂಡಂತೆ ಇಲ್ಲ. ಅಂದರೆ ಈ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಂತೇನಿವೆಯೋ ಇವು ನಾನು ಅನ್ನುವಂಥದ್ದು ಹೊಂದಿ ಬರೋದೇ ಇಲ್ಲ. ಭ್ರಮಿಸಿಕೊಂಡಿರ್ಬೋದು, ಪ್ರಶ್ನೆ ಬೇರೆ, ಹೇಳಿ ಇದು ಹಿಂಗೆ ಈ ಥರ ಭ್ರಮ ಆಗಿದೆ ನನಗೆ ಅಂತ ಹೇಳಿ. ಆದರೆ ನೀನು ಭ್ರಮಿಸಿಕೊಂಡೇನಿ ಅಂತ ಹೇಳ್ತಾ ಇಲ್ಲ, ಅದ್ರ ಬದಲು ಆ ಸಂಘಾತಗಳು ನಾನೇ ಅಂತ ಹೇಳ್ತಾ ಇದ್ದ. ಇದು ಹೊಂದಿ ಬರೋದಿಲ್ಲ. ಈಗ ಲಾಜಿಕ್ ಕೊಡ್ತಾರೆ, ದೇಹಾದಿ ಸಂಘಾತಸ್ಯಾಪಿ ಶಬ್ದಾದಿ ಸ್ವರೂಪತ್ವ ಅವಿಶೇಷಾತ್ ವಿಜ್ಞೇಯತ್ವ ಅವಿಶೇಷಾಚ್ಚ ನ ಯುಕ್ತಂ ವಿಜ್ಞಾತೃತ್ವಂ. ದೇಹಾದಿ ಸಂಘಾತಗಳಿಂದ ಶಬ್ದಾದಿ ಸ್ವರೂಪಗಳನ್ನು ತಿಳಿಯುವುದು ಇವು ಎಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಅವಿಶೇಷಾತ್ ಇವು ವಿಶೇಷವಾಗಿ ತಿಳಿದು ಬರುವುದಿಲ್ಲ. ಹೇಗೆಂದರೆ ಬರ್ಕೊಳ್ಳಿ, ಹೇಗೆಂದರೆ ಚಕ್ಷುರಾದಿ ಇಂದ್ರಿಯಗಳು ತಮ್ಮನ್ನು ತಾವು ವಿಶೇಷವಾಗಿ ಇಟ್ಟುಕೊಳ್ಳದೆ ಶಬ್ದಾದಿ ವಿಷಯಗಳನ್ನು ಅರಿಯುವ ಸಾಧ್ಯತೆಗಳಾಗಲಿ ಅಥವಾ ಶಬ್ದಾದಿ ವಿಷಯಗಳು ದೇಹಾದಿ ಇಂದ್ರಿಯಗಳನ್ನು ವಿಶೇಷವಾಗಿ ಅರಿತುಕೊಳ್ಳುವ ಸಾಧ್ಯತೆಯೇ ಇಲ್ಲ. ಏಕೆಂದರೆ ಇವು ಎರಡೂ ಸಂಘಾತಿಸಲ್ಪಟ್ಟ ವಿಷಯಗಳೇ ಆಗಿವೆ. ಇನ್ನು ಕೇಳಿ, ಘಟವು ಇದು ಕೇಳಿ, ಬರ್ಕೊಂಡಿದ್ದೀರಿ ಈಗ ನೀವು ಬರೆದದ್ದನ್ನು ನಾನು ಹೇಳ್ತಾ ಇದ್ದೆ. ಘಟವು ವಿಷಯ, ಈ ಹೂ ಕೂಡ ಒಂದು ವಿಷಯ, ಇಂದ್ರಿಯಗಳು ಈ ವಿಷಯಗಳನ್ನು ಗುರುತಿಸುವ ಸಾಧ್ಯತೆ ಇಲ್ಲ. ಅರ್ಥ ಏನು ಅಂದರೆ ತಮ್ಮಷ್ಟಕ್ಕೆ ತಾವೇ ಇವುಗಳನ್ನು ಗುರುತಿಸುವ ಸಾಧ್ಯತೆ ಇಂದ್ರಿಯಗಳಿಗಿಲ್ಲ. ಹಾಗೆಯೇ ವಿಷಯಗಳು ಇಂದ್ರಿಯಗಳನ್ನು ಗುರುತಿಸುವ ಸಾಧ್ಯತೆಯೂ ಇಲ್ಲ. ಎಷ್ಟೇ ಸಂಘಾತವಾಗಲಿ, ಇಂದ್ರಿಯಗಳು ವಿಷಯಗಳು ಎಷ್ಟೇ ಸಮೀಪದ ಸಂಘಾತವನ್ನು ಹೊಂದಿದ್ದರೂ ಕೂಡ ಅರಿತುಕೊಳ್ಳುವ ಸಾಧ್ಯತೆ ಇದೆ. ಅವಿಶೇಷಾಚ್ಛ ವಿಶೇಷತೆಯನ್ನು ಇಟ್ಟುಕೊಂಡು ವಿಷಯವನ್ನು ಅರಿತುಕೊಳ್ಳುವುದೇ ಆಗಲಿ, ವಿಶೇಷವನ್ನು ಇಟ್ಟುಕೊಂಡು ಸಂಘಾತಗಳನ್ನು ಅರಿತುಕೊಳ್ಳುವುದೇ ಆಗಲಿ, ಇಂದ್ರಿಯ ವಿಷಯಗಳಿಗೆ ಇವು ಸಾಧ್ಯವೇ ಇಲ್ಲ. ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ, ಹೂವನ್ನು ಘಟವು ಅರಿಯಲಾರದು, ಘಟವು ಹೂವನ್ನು ಅರಿಯಲಾರದು. ಇವು ಎರಡೂ ಅರಿತುಕೊಳ್ಳಲಿಕ್ಕೆ ವಿಷಯಗಳಾಗಿವೆ. ಇವು ಏಕಜಾತಿಯ ವಿಷಯಗಳು ಮತ್ತು ಎರಡೂ ಜಡಗಳು. ಹಾಗೆಯೇ ಈ ಕಣ್ಣು ಕಿವಿ ಮೂಗು ನಾಲಿಗೆ ಇಂದ್ರಿಯಗಳು ಮತ್ತು ಶಬ್ದಸ್ಪರ್ಶಾದಿ ವಿಷಯಗಳು, ಇವುಗಳಿಂದ ಹೊರತುಪಡಿಸಿ ಈ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇದು ಇಂದ್ರಿಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇವು ಎಷ್ಟೇ ಸಂಘಾತವಾದರೂ ಕೂಡ ಇವು ಜ್ಞಾನವಾಗುವುದಿಲ್ಲ. ಏನು ಏನು ಅವಶ್ಯಕತೆ ಇದೆ? ಹಾ, ಏನು ಅವಶ್ಯಕತೆ? ಅರಿವಿನ ಪಾತ್ರ ಎಲ್ಲಿದೆ? ಅರಿವಿನ ಪಾತ್ರ ಈಗ ನಾವು ಚಿಂತನೆ ಮಾಡಿದ ಈ ವಿಷಯದಲ್ಲಿ ಅರಿವಿನ ಪಾತ್ರ ಎಲ್ಲಿದೆ? ಕ್ಯಾಮರಾ ಇದೆ, ದೃಶ್ಯ ಇದೆ. ಕ್ಯಾಮರಾ ಇದೆ, ದೃಶ್ಯ ಇದೆ. ಅತಿ ಸಮೀಪದಲ್ಲೇ ಕ್ಯಾಮರಾ ಇದೆ, ದೃಶ್ಯವೂ ಕೂಡ ಕ್ಯಾಮರಾಕ್ಕೆ ಅತಿ ಸಮೀಪವಾಗಿದೆ. ಅಷ್ಟಕ್ಕೇ ದೃಶ್ಯವು ಕ್ಲಿಕ್ ಆಗೋದಿಲ್ಲ. ಸಮೀಪಿದ್ರೆ ಏನಾಗ್ತದೆ? ಅಲ್ಲಿ ಏನಾಗಬೇಕಾಗಿದೆ? ಒಂದು ಚೈತನ್ಯ ಕ್ಲಿಕ್ ಮಾಡಬೇಕು. ಆಟೋಮೆಟಿಕ್ ಕ್ಯಾಮ್ರಾದಲ್ಲಿ ಮಾಡೋರು ಯಾರೂ ಇರೋದಿಲ್ಲ. ಒನ್ಸ್ ಫಾರ್ ಆಲ್ ಆಟೋಮೆಟಿಕ್ ಮಾಡಿಟ್ಬಿಟ್ಟಿರ್ತಾರೆ, ಅದು ಕ್ಲಿಕ್ ಮಾಡ್ಕೋತ ಹೋಗ್ತಿರ್ತಾರೆ. ನೀವು ಅಷ್ಟಕ್ಕನೇ ಅದನ್ನು ನೀವು ಅದಕ್ಕೇ ಚೈತನ್ಯ ಇದೆ ಅಂತ ಹೇಳ್ತೀರ? ಒಂದೇ ಒಂದು ಯಾವುದೋ ಅದನ್ನು ಇನ್ಬಿಲ್ಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಹೀಗಾಗಿ ಅರಿವಿನ ಪಾತ್ರ ವಿಲ್ಲದೆ, ಇನ್ನು ಈ ಅರಿವು ಇಂದ್ರಿಯಗಳಲ್ಲಿ ಸಂಘಾತವಾಗಿದೆಯೋ ಅನ್ನುವ ಈ ಒಂದು ವಿಶಿಷ್ಟವಾದ ಜಿಜ್ಞಾಸ, ಅಥವಾ ಸಂಘಾತವಾಗಿಲ್ಲವೋ? ಸಂಘಾತವಾಗಿಲ್ಲ ಅಂದರೆ ಇಂದ್ರಿಯಗಳು ತಮ್ಮ ಸ್ಥಾನ ಕ್ಲಿಕ್ ಮಾಡಿದ್ರು ಅಂತ ಆಗ್ತದೆ. ಸಂಘಾತ ಆತ್ಮನಿಗೆ ಸಂಘಾತವಾಗಿದೆ ಅಂತಂದರೆ ದೇಹ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಿಂದ ಬಿಡುಗಡೆ ಇಲ್ಲ ಅಂತ ಕುಳ್ಕೊಂಡ್ಬಿಟ್ಟವು. ಬೇರೆ ಹೆಂಗೆ ಮಾಡ್ತಾರೆ? ಅದು ವಿಶಿಷ್ಟವಾದ ಜಿಜ್ಞಾಸ, ಬೇರೆನೇ ಅದು. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ, ಈ ವಿಷಯಕ್ಕೆ ಸಂಬಂಧ ಇಲ್ಲ. ಆತ್ಮನು ಈ ಶರೀರದ ಜೊತೆ ಸಂಘಾತವಾಗಿದ್ದಾನ, ಆದ್ದರಿಂದಾಗಿ ವಿಷಯಗಳ ಜೊತೆ ಸಂಘಾತ ಆಗಿದೆ, ಆದ್ದರಿಂದಾಗಿ ಸುಖ ದುಃಖಗಳ ಜೊತೆ ಸಂಘಾತವಾಗಿದೆ. ಕ್ಲಿಯರ್. ಆದರೆ ಮೂಲಭೂತವಾಗಿ ಆತ್ಮನ ಸಂಘಾತವಾಗಿದ್ದಾನ? ಆಗಿದ್ದಾನೆ ಅಂತ ನೀವು ಅಂದಿದ್ದೆ ಆದರೆ ಸಂಘಾತ ಆಗಿಬಿಟ್ಟ. ಹಿತ್ತಾಳೆ ಬಂಗಾರ ಎರಡು ಒಂದಕ್ಕೊಂದು ಏನಾಗ್ಬಿಟ್ಟು ಕೂಡ್ಬಿಟ್ಟು ಸಂಗಾತ ಆಗ್ಬಿಡ್ತು. ಹಾಗೇನಾದ್ರು ಸಂಗಾತ ಆಗಿದ್ರೆ ಒಂದು ವಿಶಿಷ್ಟವಾದ ಕರ್ಮದ ಅವಶ್ಯಕತೆ ಬೀಳುತ್ತೆ. ಏನು ಕರ್ಮದ ಅವಶ್ಯಕತೆ ಅಂದ್ರೆ ಆತ್ಮನನ್ನು ಬೇರೆ ಮಾಡ್ಬೇಕಲ್ಲ. ಆ ಹಿತ್ತಾಳೆ ಬಂಗಾರ ಎರಡು ಸೇರಿಕೊಂಡಾಗ ಏನು ಆಯಿತು, ಆವಾಗ ಅದರಿಂದ ಬಂಗಾರವನ್ನು ಬೇರ್ಪಡಿಸ್ಲಿಕ್ಕೆ ಏನು ಮಾಡಿದ್ದೀವಿ, ಚೇಂಜ್ ಆಗು. ಏನಾಗ್ತಾರೆ ಅದಕ್ಕೆ, ಆ ಮೂಸೆಯಲ್ಲಿ ಬಂಗಾರ ಹಾಕಿ ತೇಜ. ಆಕ್ಚುಲಿ ತೇಜಾಪ್ ಅದು ಆಸಿಡ್, ಆ ಆಸಿಡ್ ಅದನ್ನ ತೇಜಾಪ್ ಅಂತ ಕರೀತಾರೆ. ಬಂಗಾರ ಶುದ್ಧೀಕರಣ ಕರ್ಮ. ಸೊ ಆತ್ಮನ ಬೇರೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಒಂದೇನೋ ಕರ್ಮ ಮಾಡ್ಬೇಕು. ಯಾವ್ದು ಆಸಿಡ್ ಬಂದ್ಬೇಕು, ಆಸಿಡ್ ನುಗ್ಗಿ ಸತ್ತವರೆಲ್ಲ ತೇಜ ಶುದ್ಧ ಆತ್ಮರಾಗಿಬಿಟ್ಟು. ಸಂಗಾತ ಆಗಿಲ್ಲ ಅಂದರೆ ಸೆಕೆಂಡ್ ಪಾಸಿಬಿಲಿಟಿ, ಸಂಗಾತ ಆಗಿಲ್ಲ ಅಂದರೆ ಈ ದೇಹಕ್ಕೆ ಚೈತನ್ಯ ಬಂತಿಲ್ಲ. ಆಗಿದೆ ಅಂದರೆ ಮೋಕ್ಷ ಸಾಧ್ಯ ಇಲ್ಲ. ಆಗಿಲ್ಲ ಅಂತಂದ್ರೆ ಈ ದೇಹ ಮತ್ತು ವಿಷಯಗಳು ಹೇಗೆ ಒಂದ, ಅದು ಜಡ ಇದು ಜಡ, ಅದು ವಿಶಿಷ್ಟದ ಜಿಜ್ಞಾಸ. ಅದನ್ನ ಈಗ ತಗೊಂಡು ಬೇಡ. ಆದಂತ ಮತ್ತೆ ಮಿಥ್ಯಾ ವಿವರಿಸ್ಬೇಕು, ಅದೆಲ್ಲ ಬರ್ತದೆ. ಆ ಸಬ್ಜೆಕ್ಟೇ ಬೇರೆ, ಅದೊಂದು ಜಿಜ್ಞಾಸ. ಹೀಗಾಗಿ ಮುಂದೆ ಅದನ್ನು ಮುಂದುವರಿಸ್ತಾರೆ. ಯದಿಹಿ ದೇಹಾದಿ ಸಂಘಾತ ಸಂಘಾತ ಸಂಘೌತ ಸಂಘಾತ. ಇದನ್ನು ಕನ್ನಡ ಒಂಥರ ಬೇರೆನೇ ಇದೆ ಪ್ರಿಂಟ್ ಸಂಘಾತ ಕರೆಕ್ಟ್. ದೇಹಾದಿ ಸಂಘಾತ ರೂಪಾದಿ ಆತ್ಮಕ ಸನ್ನ ರೂಪಾದೀನ್ ವಿಜಾನೀಯಾತ್ ತರ್ಹಿ ಬಾಹ್ಯಾಪಿ ರೂಪಾದಯ ಅನ್ಯೋನ್ಯಂ ಸ್ವಂ ಸ್ವಂ ರೂಪಂ ಚ ವಿಜಾನೀಯುಃ ನ ಚ ಏತದಸ್ತಿ. ದೇಹಾದಿ ಸಂಘಾತಗಳು ರೂಪಾದಿಗಳ ಜೊತೆ ಕೂಡಿಕೊಂಡಾಗ ಆ ಮೂಲಕವಾಗಿ ರೂಪಗಳನ್ನು ಗುರುತಿಸಿದವು ಅಂತ ನೀವು ಹೇಳಿದ್ದೆ. ಆದರೆ ಅಷ್ಟೇ ಅಲ್ಲ, ಹೊರಗಿರುವಂತಹ ರೂಪಾದಿಗಳು ಲಭ್ಯವಿರುವಂತಹ ದೇಹಾದ ಸಂಘಾತಗಳ ಜೊತೆ ಕೂಡಿಕೊಂಡು ದೇಹವನ್ನು ಗುರುತಿಸಿದ್ವು, ಮನಸ್ಸು ಬುದ್ಧಿಗಳನ್ನು ಗುರುತಿಸಿದ್ವು ಅಂತ ಹೇಳಿದ್ದೆ. ಆದರೆ ಇವೆರಡೂ ನ ಚ ಏತದಸ್ತಿ, ಇವೆರಡೂ ಹೊಂದಿ ಬರುವುದಿಲ್ಲ. ಇದಿ ದೇಹಾದ ಸಂಘಾತವು ಒಂದು ವೇಳೆ ದೇಹ ಮನಸ್ಸು ಬುದ್ಧಿ ಸಂಘಾತ ಇದೊಂದು ಘಟಕ, ರೂಪಗಳ ಜೊತೆ ಕೂಡಿಕೊಂಡಾಗ ಅದು ಇನ್ನೊಂದು ಘಟಕ. ಈ ಒಂದು ಘಟಕ ಒಂದು ಯೂನಿಟ್ ಲಭ್ಯವಿದೆ ನನಗೆ, ಈ ಯೂನಿಟ್ ಸಂಘಾತವಾದ ಯೂನಿಟೇ ಇದು. ಏನು ಯೂನಿಟ್ ಇದು? ದೇಹ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಜೊತೆ ಕೂಡಿಕೊಂಡಂತ ಒಂದು ಯೂನಿಟ್, ಇದನ್ನು ದೇಹಾದಿ ಸಂಘಾತ. ಇದು ಹೋಗಿ ಏನು ಮಾಡುತ್ತದೆ, ರೂಪಾದಿ ಆತ್ಮಕ ಸಣ್ಣ ಶಬ್ದ ಸ್ಪರ್ಶ ರೂಪ ರೂಪರಸಗಳ ಗಂಧಗಳ ಜೊತೆ ಕೂಡಿಕೊಳ್ಳುತ್ತದೆ. ಆವಾಗ ವಿಜಾನೀಯಾತ್ ಇವು ಅವುಗಳನ್ನು ತಿಳಿದುಕೊಂಡವು. ಅಷ್ಟೇ ಅಲ್ಲ, ಬಾಹ್ಯಾಪಿ ರೂಪಾದಯ, ಇಷ್ಟೊಂದು ಶಕ್ತಿ ಇದಕ್ಕಿದೆ ಅಂದರೆ ಆ ಶಬ್ದಸ್ಪರ್ಶಾದಿ ವಿಷಯಗಳಿಗೆ ಕೂಡ ಅಷ್ಟೇ ಶಕ್ತಿ ಇರುತ್ತದೆ. ಎಷ್ಟು ಶಕ್ತಿ ಅಂದರೆ ಅವು ಏನು ಮಾಡ್ತವೆ, ಇದು ಇದು ಇದು ಇದು ಘಟ, ಇದಕ್ಕೆ ಶಕ್ತಿ ಬಂದ್ಬಿಡ್ತು. ಈಗ ನಮ್ಮ ಲಾಜಿಕ್ ಪ್ರಕಾರ, ಈಗ ಉಪಯೋಗ ಮಾಡಿದ ಲಾಜಿಕ್ ಪ್ರಕಾರ ಇದಕ್ಕೆ ಶಕ್ತಿ ಬಂದ್ಬಿಡ್ತು. ಈಗ ಇದೇನು ಮಾಡ್ತದೆ, ಏ ಈ ಕಣ್ಣನ್ನು ನೋಡ್ತಾ ಇದೆ, ಈ ಕಣ್ಣನ್ನು ನೋಡ್ತಾ ಇದೆ, ಆದ್ದರಿಂದ ನಾನು ಈ ಕಣ್ಣಿಗೆ ಕಾಣಬಾರ್ದು. ಹಂಗೆಂದ್ರೆ ಆಗಿದೆ ನ ಚ ಏತದಸ್ತಿ, ಹೀಗೆಂದು ಆಗುವ ಸಾಧ್ಯತೆ ಇಲ್ಲ. ಇದು ಇದನ್ನು ಇದನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೋಗೋದಿಲ್ಲ, ಇದು ಇದನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೋಗೋದಿಲ್ಲ. ಏಕೆಂದರೆ ಎರಡಕ್ಕೂ ಕೂಡ ಸ್ವತಂತ್ರವಾದ ಚೇತನ ಇಲ್ಲ. ರೂಪಾದಯ ಅನ್ಯೋನ್ಯಂ ಸ್ವಂ ಸ್ವಂ ರೂಪಂ ಚ ವಿಧಾನೀಯು. ಹೇಗೆ ರೂಪವೋ ಹಾಗೆ ಶಬ್ದ, ಹೇಗೆ ಶಬ್ದವೋ ಹಾಗೆ ರುಚಿ. ಸ್ವಂ ಸ್ವಂ ಅವು ತಮ್ಮ ತಮ್ಮ ಸ್ವಭಾವದಿಂದ ಇಂದ್ರಿಯಗಳನ್ನು ಗುರುತಿಸ್ತಾವೆ ಅಂತ ನೀವು ಒಪ್ಪಬೇಕಾಗ್ತದೆ. ಒಪ್ಪಿಕೊಳ್ಳಿ ಸಾಧ್ಯವೋ? ನ ಚ ಏತದಸ್ತಿ, ವಿಷಯವು ಹೀಗಿಲ್ಲ. ಸ್ವಲ್ಪ ಜಿಜ್ಞಾಸ ಇದೆ, ನೀವು ಲಕ್ಷ್ಯ ಕೊಟ್ಟು ನೋಡಿದ್ರೆ ಗೊತ್ತಾಗ್ತದೆ. ತಸ್ಮಾತ್, ಈಗ ನಿರ್ಧಾರಕ್ಕೆ ಬರ್ತಾರೆ, ದೇಹಾದಿ ಲಕ್ಷಣಾಶ್ಚ ರೂಪಾದೀನ್ ಏತೇನೈವ, ದೇಹಾದಿ ವ್ಯತಿರಿಕ್ತೇನೈವ ವಿಜ್ಞಾನ ಸ್ವಭಾವೇನ ಆತ್ಮನ ವಿಜಾನಾತಿ ಲೋಕಃ. ಆದ್ದರಿಂದ ಲೋಕದಲ್ಲಿ ಅನುಭವ, ನನಗೆ ಜ್ಞಾನವಾಯಿತು ಅನುಭವ. ಅನುಭವ ಹೇಗಿದೆ? ಲೋಕದಲ್ಲಿ ನನಗೆ ಜ್ಞಾನವಾಯಿತು ಅನ್ನುವ ಅನುಭವ ಹೇಗಿದೆ? ದೇಹವು ಇಂದ್ರಿಯ ಜೊತೆ ಕೂಡಿದ್ದರಿಂದ ಆಗಲಿ, ಇಂದ್ರಿಯವು ದೇಹದಿಂದ ದೇಹದ ಜೊತೆ ಕೂಡಿದ, ದೇಹವು ವಿಷಯಗಳಲ್ಲಿ ಕೂಡುವುದಾಗಲಿ, ವಿಷಯಗಳು ದೇಹದಲ್ಲಿ ಕೂಡುವುದೇ ಆಗಲಿ, ಮಾತ್ರದಿಂದ ಯಾರಿಗೂ ಜ್ಞಾನ ಆಗಿಲ್ಲ. ಇಂದ್ರಿಯಗಳು ವಿಷಯಗಳಲ್ಲಿ ಕೂಡಿಕೊಳ್ಳುವುದು ಮಾತ್ರದಿಂದ, ಅಥವಾ ವಿಷಯಗಳು ಇಂದ್ರಿಯಗಳಲ್ಲಿ ಕೂಡಿಕೊಳ್ಳುವ ಮಾತ್ರದಿಂದ ಜ್ಞಾನ ಯಾರಿಗೂ ಆಗಿಲ್ಲ. ಜ್ಞಾನ ಹೇಗಾಗಿದೆ? ವಿಜ್ಞಾನ ಸ್ವಭಾವೇನ ಆತ್ಮನ ವಿಜಾನಾತಿ ಲೋಕಃ. ಆತ್ಮನ ಜೊತೆ ಇಟ್ಟುಕೊಂಡೇ ಲೋಕವು ಜಗತ್ತನ್ನು ಗುರುತಿಸ್ತದೆ. ಇಷ್ಟು ಹೇಳಲಿಕ್ಕೆ ಮೂರು ವಾಕ್ಯ ಬಂದರು. ಆತ್ಮನನ್ನ ಜೊತೆ ಇಟ್ಟುಕೊಂಡೇ ಜಗತ್ತನ್ನು ನಾವು ಅನುಭವಿಸ್ತಾ ಇದ್ದೇವೆ. ನೀನಂತೀಯ ಆತ್ಮ ದೇಹಾದಿ ಇಂದ್ರಿಯಗಳನ್ನು ಹೊರತುಪಡಿಸಿ, ವಿಷಯಗಳನ್ನು ಹೊರತುಪಡಿಸಿ ಬೇರೆ ಇದೆ ಅಂತ ನೀ ಹೇಳ್ತೀಯ. ಸಾಮಾನ್ಯ ಲೋಕದ ಅನುಭವ ಹೇಗಿದೆ? ಜೊತೆಗೂಡಿಕೊಂಡೇ ಇದೆ. ದಟ್ ಮೀನ್ಸ್ ಆತ್ಮ ಈಸ್ ದ ಸಫರರ್, ಹಿ ಕಂಟಿನ್ಯೂಸ್ ಟು ಬಿ ಸಫರರ್, ದೇರ್ ಫೋರ್ ಲೆಟ್ ಹಿಮ್ ಬಿ ಎ ಜೀವಾತ್ಮ, ಡೋಂಟ್ ಫೈಟ್ ವಿತ್ ಹಿಮ್. ಲೆಟ್ ದೇರ್ ಬಿ ಎ ಪರಮಾತ್ಮ, ಪ್ಲೀಸ್ ನೌ ಅಂಡ್ ದೆನ್ ಯು ಗೋ ಟು ಪರಮಾತ್ಮ, ಹಾಯ್ ಹಲೋ, ಯು ಟೆಲ್ ಹಿಮ್ ಹಲೋ ಅಂಡ್ ದೆನ್ ಶೇಕ್ ಯುವರ್ ಹ್ಯಾಂಡ್ ಅಂಡ್ ಕಮ್ ಬ್ಯಾಕ್. ಎಲ್ಲಿಗೆ ಹೋಗ್ಬಿಡ್ತ? ಸೀದಾ ಉಡುಪಿ ಹೋದ್ ನೋಡ್ರಿ, ಸೀದಾ ಉಡುಪಿ ಹೋದ್. ಏನು ಹೇಳ್ತೀರಿ ನೀವು ಉಪನಿಷತ್ತೊಳಗೆ ಆತ್ಮ ಬೇರೆ ಇದೆ ಅಂತ ಹೇಳ್ತೀರಿ? ಎಲ್ಲಿದೆ ಬೇರೆ? ವಿಜ್ಞಾನ ಸ್ವಭಾವೇನ ಆತ್ಮನ ವಿಜಾನಾತಿ ಲೋಕಃ. ಆತ್ಮನ ಜ್ಞಪ್ತಿ, ಅರಿವು ಏನಿದೆಯೋ ಆ ಅರಿವು ಇಂದ್ರಿಯಗಳ ಜೊತೆ ಕೂಡಿಕೊಂಡು ವಿಷಯಗಳ ಸಂಬಂಧವನ್ನು ಹೊಂದಿ ಲೋಕದ ಅನುಭವಗಳನ್ನು ಅನುಭವಿಸುತ್ತದೆ. ಇದೇ ಲೋಕದ ರೀತಿ. ಅದಕ್ಕೊಂದು ಉದಾಹರಣೆ ಬೇರೆ ಕೊಡ್ತಾರೆ. ಯಥಾ ಏನ ಲೋಹ ದಹತಿ ಸಹ ಅಗ್ನಿಹಿ, ಯಾವುದರಿಂದ ಕಬ್ಬಿಣವು ಕಾಯಲ್ಪಡುತ್ತದೆಯೋ ಕಾಯಿಸಲ್ಪಡುತ್ತದೆಯೋ ಅದನ್ನು ಅಗ್ನಿ ಎಂದು ಕರೆಯುತ್ತಾರೆ. ಏನ ಅಗ್ನಿ ಅಂದ್ರೆ ಲೋಹವನ್ನು ಕಾಯಿಸಲ್ಪಡುತ್ತದೆ. ಅರ್ಥಾತ್ ಲೋಹವನ್ನು ಕಾಯಿಸಲ್ಪಡುವಂತಹದ್ದು ಯಾವುದರಿಂದ ಸಾಧ್ಯವೋ ಅದನ್ನು ಏನಂತ ಕರೀತಾರೆ ಅಗ್ನಿ. ದೇಹಾದಿ ಸಂಗಾತಿಗಳ ಮೂಲಕವಾಗಿ ಜಗತ್ತಿನ ಅನುಭವ ಯಾರಿಗೆ ಆಗ್ತದೋ ಅದಕ್ಕೆ ಆತ್ಮ ಎಂದು ಕರೆಯುತ್ತಾರೆ. ಆತ್ಮನಃ ಅವಿಜ್ಞೇಯಂ ಕಿಂ ಅತ್ರ ಅಸ್ಮಿನ್ ಲೋಕೇ ಪರಿಶಿಷ್ಯತೆ ನ ಕಿಂಚಿತ್ ಪರಿಶಿಷ್ಯತೆ ಸರ್ವಮೇವತ್ವ ಆತ್ಮನ ವಿಜ್ಞೇಯಂ. ಸಿದ್ಧಾಂತವನ್ನು ಮಂಡಿಸ್ತಾರೆ. ಆತ್ಮನಃ ಅವಿಜ್ಞೇಯಂ ಕಿಂ, ಆತ್ಮನಃ ತಿಳಿಯದೇ ಇರುವುದು ಯಾವುದು, ಆತ್ಮನಿಂದ ಅರಿಯದೇ ಇರುವುದು ಯಾವುದು, ಆತ್ಮನಿಂದ ಅರಿಯದೇ ಇರುವುದು ಯಾವುದು, ಆತ್ಮನಃ ಅವಿಜ್ಞೇಯಂ ಕಿಂ ಅತ್ರ ಅಸ್ಮಿನ್ ಲೋಕೆ ಪರಿಶಿಷ್ಯತೆ, ಈ ಲೋಕದಲ್ಲಿ ಆತ್ಮನ ಅರಿವಿಗೆ ಬರದೇ ಇರುವುದು ಯಾವುದಿದೆ. ಸೂರ್ಯನು ಆತ್ಮನ ಅರಿವಿಗೆ ಬಂದಿಲ್ಲ. ಯಾವ ಸೂರ್ಯ, ಹಗಲಿನ ಸೂರ್ಯ ರಾತ್ರಿ ಸೂರ್ಯನು ಹೇಳ್ರಿ ನೀವಂತೀರಿ. ಹಗಲಿನ ಸೂರ್ಯ ರಾತ್ರಿಯಲ್ಲಿ ಇರ್ತಾನೆ ಸೂರ್ಯ, ಹಗಲಿನ ಸೂರ್ಯ ಹಗಲಿನ ಸೂರ್ಯ ಆತ್ಮನ ಅರಿವಿನಲ್ಲಿ ಬಂದಿಲ್ಲ ಅಂತ ಹೇಳಬೇಕಾದ್ರೆ ಆತ್ಮನ ಇರುವಿಕೆಯನ್ನು ನೀವು ಒಪ್ಪಿಕೊಂಡಂತೆ ಆಯ್ತಾ ಇದ್ದು. ಕಿಮತ್ರ ಪರಿಶಿಷ್ಯತೆ, ಈ ಜಗತ್ತಿನಲ್ಲಿ ಏನಿದೆ ಅಂಥದ್ದು, ಕಿಂಚಿತ್ ಪರಿಶಿಷ್ಯತೆ, ಆತ್ಮನ ಅರಿವಿಗೆ ಬರದೇ ಇರುವುದು ಯಾವುದೂ ಈ ಜಗತ್ತಿನಲ್ಲಿ ಇಲ್ಲ. ಸರ್ವಮೇವ ಮೇವತ್ವ, ಸರ್ವಮೇವತ್ವ ಅದ ಶಬ್ದ ನೋಡ್ಕೊಡ್ರಿ, ಸರ್ವಮೇವ ತು ಇಲ್ಲ, ಸರ್ವಮೇವ ತು ಆತ್ಮನ ವಿಜ್ಞೇಯಂ, ಎಲ್ಲವೂ ಆತ್ಮನಿಂದಲೇ ಅರಿಯಲ್ಪಡುತ್ತದೆ. ದೇಹದಿಂದ ಏನನ್ನೂ ಅರಿತುಕೊಳ್ಳುವ ಸಾಧ್ಯತೆ ಇಲ್ಲ, ಇಂದ್ರಿಯಗಳಿಂದ ಏನನ್ನೂ ಅರಿತುಕೊಳ್ಳುವ ಸಾಧ್ಯತೆ ಇಲ್ಲ. ಏನಾದರೂ ನಮಗೆ ಅರಿವಾಗ್ತಾ ಇದೆ, ಜ್ಞಾನ ಆಗ್ತಾ ಇದೆ, ಅನುಭವ ಬರ್ತಾ ಇದೆ ಅಂತಂದ್ರೆ ಆತ್ಮನಿಂದಲೇ ಅಷ್ಟು ಸಾಧ್ಯ. ಏನ ರೂಪಂ ರಸಂಗಂಧಂ, ಮೊದಲನೇ ಶಬ್ದನ ಬಂದಿದೆ ಶ್ಲೋಕದಲ್ಲಿ, ಮಂತ್ರದಲ್ಲಿ ಮೊದಲನೇ ಶಬ್ದ. ಯಾವುದರಿಂದಾಗಿ, ಯಾವ ಮೂಲದಿಂದಾಗಿ ಈ ಶರೀರ ಮನಸ್ಸು ಎಲ್ಲ ಇಂದ್ರಿಯಗಳು ಬುದ್ಧಿ ಇವೆಲ್ಲವೂ ಕೂಡ ವಿಷಯಗಳ ಸಂಬಂಧವಾಗಿ ಹೊಂದಿ ಅನುಭವಗಳನ್ನು ಹೊಂದುತ್ತಾ ಇವೆಯೋ, ಯಾವ ಮೂಲದಿಂದಾಗಿ ಅಂತ ಪ್ರಶ್ನಿಸಿದ್ದಾದ್ರೆ ಅದೇ ಆತ್ಮ. ಏತದ್ ವೈತತ್, ಯಸ್ಯ ಆತ್ಮನಃ ಅವಿಜ್ಞೇಯಂ ನ ಕಿಂಚಿತ್ ಪರಿಶಿಷ್ಯತೆ ಸ ಆತ್ಮ ಸರ್ವಜ್ಞ. ಯಸ್ಯ ಆತ್ಮನಃ ಅವಿಜ್ಞೇಯಂ ನ ಕಿಂಚಿತ್ ಪರಿಶಿಷ್ಯತೆ, ಈ ಆತ್ಮನು ಜ್ಞಪ್ತಿ ಅಲ್ಲದೆ ಹೋಗಿದ್ದದ್ದು, ಈ ಆತ್ಮನು ಜ್ಞಪ್ತಿ ಅಲ್ಲದೆ ಹೋಗಿದ್ದದ್ದು. ಜ್ಞಾಪತಿ ಅಂದ್ರೆ ಏನು, ಅರಿವಿನ ಸ್ವರೂಪನು ಅಲ್ಲದೇ ಹೋಗಿದ್ದಲ್ಲಿ ನ ಕಿಂಚಿತ್ ಪರಿಶಿಷ್ಯತೆ, ಯಾವುದನ್ನು ನಾವು ತಿಳಿಯೋ ಸಾಧ್ಯತೆ ಇಲ್ಲ. ಸ ಆತ್ಮ ಸರ್ವಜ್ಞ, ಆತ್ಮನು ಸರ್ವಜ್ಞನು, ಸರ್ವಜ್ಞನು ಎಲ್ಲವೂ ಎಲ್ಲವನ್ನೂ ಅರಿಯುವ ಶಕ್ತಿಯನ್ನು ಹೊಂದಿದವರು. ಈ ತದ್ವೈತತ, ಅದೇ ಇದು ನೋಡಪ್ಪ, ಅದೇ ಇದು, ಅದೇ ಇದು, ಇದೇ ಅದು, ಎರಡು ಹಕ್ಕು. ಅದೇ ಇದು ಅಂದ್ರೆ ತದ್ ಬ್ರಹ್ಮ ಅಹಂ ಅಸ್ಮಿ, ಇದೇ ಅದು ಅಂದ್ರೆ ಅಹಂ ಬ್ರಹ್ಮಾಸ್ಮಿ. ಠೀಕ್ ಹೋಗ್ಯಾನ. ಅದೇ ಇದು, ಈ ಸೃಷ್ಟಿಗೆ ಮೂಲ ಯಾವುದು ಬ್ರಹ್ಮ ಅಂತ ಹೇಳಲ್ಪಟ್ಟಿತ್ತು, ಆ ಬ್ರಹ್ಮನೇ ನಾನು. ಇದು ಇದು ಅಂದ್ರೆ ನಾನು. ಇದೇ ಅದು ಯಾವುದನ್ನು ಆತ್ಮ ಆತ್ಮ ಅಂತ ನಾವು ಸಂಬೋಧನೆ ಮಾಡ್ತಾ ಇದ್ದೀವಿ, ಅದು ಬ್ರಹ್ಮನೇ. ಈ ತದ್ವೈತತ್ ವಿವರಿಸ್ತಾರೆ. ಕಿಂ ತತ್, ಏನು ಆ ತತ್ ಶಬ್ದ ಏನದು? ಕಿಂ ತತ್, ಏತತ್ ವೈತತ್, ಇದು ಅದೇ, ತತ್ ಅದೇ. ಕಿಂ ತತ್, ಆ ತತ್ ಅಂದ್ರೆ ಯಾವುದದು ತತ್? ಯತ್ ನಚಿಕೇತಸ ಪೃಷ್ಠಂ, ಯಾವುದನ್ನ ನಚಿಕೇತನು ಕೇಳ್ಕೊಂಡಿದ್ದಲ್ವಾ, ನಚಿಕೇತ ಕೇಳ್ಕೊಂಡಿದ್ದಲ್ಲ, ಅದು ನನಗೆ ಹೇಳ್ಕೊಡು ಅಂತೇಳಿ. ಅಸ್ತಿತ್ಯಕ್ಕೆ ನಾಸ್ತಿತ್ಯಕ್ಕೆ ಅಂತ ಅದು ನನಗೆ ಹೇಳ್ಕೊಂಡು ಕೇಳ್ಕೊಂಡಿದ್ದಲ್ವೋ. ಆ ದೇವಾದಿಭಿಹಿ ಅಪಿ ವಿಚಿಕಿತ್ಸಿತಂ ಧರ್ಮಾದಿಭ್ಯಃ ಅನ್ಯತ್ ವಿಷ್ಣೋಃ ಪರಮಂ ಪದಂ ಯಸ್ಮಾತ್ ಪರಂ ನಾಸ್ತಿ ತದ್ವೈ ಏತತ್ ಅಧಿಗತಂ ಇತ್ಯರ್ಥಃ. ಯತ್ ನಚಿಕೇತಸ ಪೃಷ್ಠಂ, ಏನ್ ಕೇಳ್ಕೊಂಡಿದ್ದ? ಆತ್ಮ ವಿಚಾರನ ಕೇಳ್ಕೊಂಡಿದ್ನಲ್ವೋ. ಅವಾಗ ಏನ್ ಹೇಳಿದ್ದ? ಯಮ ದೇವಾದಿಭಿ ಅಪಿ ವಿಚಿಕಿತ್ಸಿತಂ, ದೇವತೆಗಳು ಕೂಡ ಇದ್ರ ಬಗ್ಗೆ ಭಾರಿ ಜಿಜ್ಞಾಸ ಮಾಡಿದ್ದಾರೆ, ನಾ ಅವ್ರಿಗೆ ಹೇಳಿಕೊಟ್ಟಿಲ್ಲ, ನಿನಗೆ ಯಾಕೆ ಹೇಳ್ಕೊಡ್ಲಿ? ದೇವತೆಗಳು ಕೂಡ ಇಷ್ಟೊಂದು ಜಿಜ್ಞಾಸ ಮಾಡಿದ್ರ ಬಗ್ಗೆ ಅವ್ರಿಗೆ ನಾ ಹೇಳಿಕೊಟ್ಟಿಲ್ಲ. ಎಲ್ಲೆಲ್ಲಿಂದ ಇನ್ಫ್ಲೂಯೆನ್ಸ್ ಬಂದಿದ್ದು ಗೊತ್ತಾ? ಎಲ್ಲೆಲ್ಲಿಂದ ರೆಕಮೆಂಡೇಶನ್ಸು? ದೇವತೆಗೆ ಹೇಳ್ಕೊಡ್ರಿ, ದೇವತೆಗೆ ಹೇಳ್ಕೊಡ್ರಿ, ಬ್ರಹ್ಮನಿಂದ ವಿಷ್ಣುವಿನಿಂದ ಎಲ್ಲರಿಂದಲೂ ಬಂದಿದ್ದು. ನಾವಿದ್ದಕ್ಕೆ ನಾನು ಹೇಳ್ಕೊಟ್ಟಿಲ್ಲ, ಅವ್ರಿಗೆ ಜ್ಞಾನವನ್ನು ಕೊಟ್ಟಿಲ್ಲ. ಇಷ್ಟೇ ಅಲ್ಲ, ಈ ಯಾವ ತತ್ವ ಇದೆಯೋ ಧರ್ಮಾದಿಭ್ಯ ಅನ್ಯತ, ಧರ್ಮ ಅಧರ್ಮ ಪಾಪ ಪುಣ್ಯ ಈ ಜಿಜ್ಞಾಸೆಗಳಿಗೂ ಈ ಬ್ರಹ್ಮಜ್ಞಾನಕ್ಕೂ ಸಂಬಂಧನೂ ಇಲ್ಲ. ಅರ್ಥಾತ್ ಕರ್ಮಕಾಂಡಕ್ಕೂ ಇದಕ್ಕೂ ಸಂಬಂಧ ನೀವಲ್ಲ. ಅರ್ಚಕರು ಎರಡನ್ನು ಸೇರಿಸೋ ಪ್ರಯತ್ನ ಮಾಡ್ತಾರೆ, ಎರಡನ್ನು ಸೇರಿಸೋ ಪ್ರಯತ್ನ. ಪರಮಾತ್ಮ ಅನುಗ್ರಹ ಕೊಟ್ರೆ ನಿಮಗೆ ಬ್ರಹ್ಮಜ್ಞಾನ ಆಗ್ತದೆ, ಅದಕ್ಕೆ ಪರಮಾತ್ಮನ ಪೂಜೆ ಮಾಡಿ. ಇಲ್ದ್ರೆ ಹೇಗೆ ಬ್ರಹ್ಮಜ್ಞಾನ ಆಗಲಿ ಸಾಧ್ಯ? ಈ ರೀತಿಯಲ್ಲಿ ಸೂರ್ಯನ ನೋಡಲಿಕ್ಕೆ ಕ್ಯಾಂಡಲ್ ಹಚ್ಚೋ ಪ್ರಯತ್ನ ಅರ್ಚಕ. ಉಪನಿಷತ್ ಪ್ರಯತ್ನ ಏನಿರ್ತದೆ? ಕ್ಯಾಂಡಲ್ ನೀ ಹಚ್ಚಪ್ಪ, ಸೂರ್ಯನ್ ನೋಡ್ಲಿಕ್ಕೆ ಹಚ್ಚಬೇಡ, ನೀ ಯಾವ ದೇವರು ಅಂತ ಅಂದ್ಕೊಂಡಿಯೋ ಆ ದೇವರನ್ನ ಬೆಳಗಲಿಕ್ಕೆ ನೀ ಕ್ಯಾಂಡಲ್ ಹಚ್ಚ. ನಾನು ಕ್ಯಾಂಡಲ್ ಹಚ್ಚಿ ನಾನು ಬೇಡ ಅನ್ನಂಗಿಲ್ಲ. ಆ ಸರ್ವಜ್ಞ ಸರ್ವಶಕ್ತ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಈಶ್ವರ ಅವನನ್ನ ತಂದು ನೀನು ಈ ವಿಗ್ರಹದಲ್ಲಿ ಕೂಡಿಸಿದ್ಯಲ್ವೋ, ಈ ವಿಘ್ನವನ್ನು ಬೆಳಗಲಿಕ್ಕೆ ನೀನು ಕಡ್ಲಾರ್ತಿ ಮಾಡು, ಆ ಆರ್ತಿ ಮಾಡು, ಈ ಆರ್ತಿ ಮಾಡು, ಪಂಚಾರ್ತಿ ಮಾಡು, ಏಕಾರ್ತಿ ಮಾಡು, ಮಹಾಮಂಗಳಾರತಿ ಮಾಡು ಮಾಡು ಎಲ್ಲ ಮಾಡು, ನಾವು ಅದಕ್ಕೆ ಅಡ್ಡ ಬರೋದಿಲ್ಲ. ಆದ್ರೆ ಅಂತಾನೆ ಸೂರ್ಯನ ತೋರಿಸ್ತೇವೆ ಬರ್ರಿ ಅಂತ. ಅವಾಗ ಉಪನಿಷತ್ತು ಅಂತದೆ ಏನಾಗ್ತದೆ, ನತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾತಿ ಕುತಃ ಅಯಂ ಅಗ್ನಿಹಿ, ಏನ್ ತೋರಿಸ್ತೀಯೋ ನನಗೆ ನೀನು. ನಾನಿಲ್ಲದೆ ಆ 10 ಪೈಸ ಕಲ್ಪರ ಕೂಡ ಬೆಳಗುವುದಿಲ್ಲ. ಭಗವಂತ ಒಳಗೆ ಮುಸು ಮುಸು ಮುಸು ನಗುತ್ತಿರ್ತಾನ. ನಾನಿಲ್ಲದೆ ಈ ಜಗತ್ತೇ ಬೆಳಗುವುದಿಲ್ಲ, ನಾನಿಲ್ಲದೆ ಸೂರ್ಯನಿಗೆ ಬೆಳಕಿಲ್ಲ ಅಂತ. ಅದು ನನ್ನನ್ನು ಬೆಳಗಲಿಕ್ಕೆ 10 ಪೈಸ ಕರ್ಪುರ ತಂದಿಯಾನೆ. ಹ್ಮ್ ಬೆಳಗ್ಗೆ ಬೆಳಗ್ಗೆ ನಾಯಿ ನೀನು ಬೇಡ ನನಗೆಲ್ಲ. ಯಾವ ವಿಗ್ರಹ ಅಂತ ನೀ ಅಂದ್ಕೊಂಡಿರೋ ಆ ವಿಗ್ರಹವನ್ನು ಬೇಡ. ಹೀಗಾಗಿ ಧರ್ಮಾದಿಭ್ಯ ಅನ್ಯತ ಅಂದ್ರೇನು, ಧರ್ಮ ಅಧರ್ಮ ಪಾಪ ಪುಣ್ಯ ಅನ್ನುವ ವಿಷಯಗಳ ಜಿಜ್ಞಾಸ ಏನಿದೆಯೋ ಈ ಜಿಜ್ಞಾಸವನ್ನು ಬಿಟ್ಕೊಟ್ಟು ಬೇರೆ ಇದೆಯಪ್ಪ ಆತ್ಮ. ಅದೇನದು, ವಿಷ್ಣೋಹೋ ಪರಮಂ ಪದಂ ಯಸ್ಮಾತ್ ಪರಂ ನಾಸ್ತಿ, ಹೊರತುಪಡಿಸಿ ಇದಕ್ಕಿಂತ ಇನ್ನು ಹೆಚ್ಚಿನದು ಇನ್ನೊಂದು ಯಾವುದೂ ಇಲ್ಲ ಅಂತ. ಯಾವುದಿದೆಯೋ ತದ್ ವೈ ಏತತ್, ಅದೇ ಈ ಆತ್ಮ. ಅದು ನಾನು ಕೊಟ್ಟ ನಿಮ್ಗೆ ಉಪದೇಶ ಇದೆಯೋ ಅದೇ ಆ ಬ್ರಹ್ಮ ಜಿಜ್ಞಾಸದ ಆತ್ಮಜ್ಞಾನ ಅಧಿಗತಂ ಇತ್ಯರ್ಥ. ಈಗ ಏನು ಕೇಳಿದ್ಯೋ, ಯಾವ ಪ್ರಶ್ನೆಯನ್ನು ಕೇಳಿದ್ದೋ ಆ ಪ್ರಶ್ನೆಗೆ ನಾನು ಉತ್ತರಿಸಿ ಆಯಿತು. ಅತಿ ಸೂಕ್ಷ್ಮತ್ವಾತ್ ದುರ್ವಿಜ್ಞೇಯಂ ಇತಿ ಮತ್ವಾ ಏತಮೇವ ಅರ್ಥಂ ಪುನಃ ಪುನರಾಹ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜಯ.